ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಶರಣ ಮಾಡಿದ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಬುದ್ಧಿಗೆ ಶರಣ ಮಾಡ ಕೆಂಪೇಗೌಡ ಬುದ್ಧಿಗೆ ಶರಣ ಮಾಡ ಕೆಂಪೇಗೌಡ ಬುದ್ಧಿಗೆ ಶರಣ ಮಾಡ ಕೆಂಪೇಗೌಡ ಬುದ್ಧಿಗೆ ಶರಣ ಮಾಡ ಕೆಂಪೇಗೌಡ ಭೂಮಿಗೆ ಶರಣ ಮಾಡಿದಾನ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಭೂಮಿಗೆ ಶರಣ ಮಾಡಿದ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಭೂಮಿಗೆ ಶರಣ ಮಾಡಿದಾನ ಕೋಲನ್ನ ಕೋಲು ಕೋಲು ಕೋಲನ್ನ ಕೋಲು ಕೋಲೆ ಭೂಮಿಗೆ ಶರಣ ಮಾಡಿದಾನ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು